ವ್ಯಕ್ತಿಯ ಸ್ವಾತಂತ್ರ್ಯ ಹರಣ ಮಾಡಲು ದ್ವೇಷ ಭಾಷಣ ನಿಯಂತ್ರಣ ಕಾನೂನನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ, ಸಂಸದ ಬಸವರಾಜ ಬೊಮ್ಮಾಯಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಸುಧಾರಿಸ್ಕೋ ಪೇಮೆಂಟ್ಸ್ ಗಾಗಿ ನೋ ಓಪನ್ ವೈಫೈ ಅಂದ್ರೆ ಫ್ರಾಡ್ ಗೆ ಮಾಡಿ ಬೈ ಬೈ. RBI ಹೇಳುತ್ತೆ ಪ್ರಾರಂಭಿಸಿ ಸರಿಯಾಗಿ ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ. ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 6:51. ಇನ್ನು ಮುಂದೆ ಕೇಳಿ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೇಳಿ, ಕಾಫಿ ಬೆಳೆ ಬೇಸಾಯ ಕುರಿತು ಕೊಡಗಿನ ಚಟ್ಟಳ್ಳಿ ಕಾಫಿ ಉಪಕೇಂದ್ರ ವಿಭಾಗದ ಡಾ ಸೈಯದ್ ಸಾಹೇಬ್ ನದಾಫ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಕಾಫಿ ಬೆಳೆ ಬೇಸಾಯದ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಕೊಡಗಿನ ಚಟ್ಟಳ್ಳಿ ಕಾಫಿ ಉಪ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಸೈಯದ್ ಸಾಹೇಬ್ ನದಾಫ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸೈಯದ್ ಸಾಹೇಬ್ ನದಾಫ್ ಅವರೇ, ನಮ್ಮ ಎಲ್ಲ ಕೇಳುಗರ ಪರವಾಗಿ, ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ತಮಗೆ ತುಂಬ ಧನ್ಯವಾದಗಳು. ಇವತ್ತು ನಮ್ಮ ರೈತರಿಗೆ ಕಾಫಿ ಬೆಳೆ ಬೇಸಾಯದ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು. ನಮ್ಮ ರಾಜ್ಯದಾಗೆ ಎಲ್ಲ ಜನನೂ ಕೂಡ ನಾವು ಕಾಫಿ ಇಲ್ಲದೆ ನಾವು ಇರಲ್ಲ. ಚಹಾ ಹೇಗೋ ಕಾಫಿ ಕೂಡ ಇನ್ನೂ ಜಾಸ್ತಿ, ಯಾಕಂದ್ರೆ ಅದು ನಮ್ಮ ಸ್ಥಳೀಯ ಉತ್ಪನ್ನದಿಂದ ಆಗುವಂಥ ಒಂದು ವಸ್ತು. ಹಾಗಾಗಿ ಪ್ರತಿದಿನ ಕಾಫಿ ಆಯ್ತೇನೋ, ಕಾಫಿ ಆಯ್ತೇನಮ್ಮ, ಹಿಂಗೆ ಎಲ್ಲರೂ ನಾವು ಕೇಳ್ತಿರ್ತೇವೆ. ಹಾಗಾಗಿ ಕಾಫಿ ನಮ್ಮ ಬೆಳಗಿನ ಒಂದು ಅತಿ ಮಹತ್ವದ ವಿಷಯ. ಹೇಗೆ ನಾವು ದಿನ ಬೆಳಗಾದ್ರೆ ಪತ್ರಿಕೆ, ಆಕಾಶವಾಣಿ, ದೂರದರ್ಶನ, ನಾವು ವಾರ್ತೆಗಳನ್ನು ನೋಡ್ತೇವೋ, ಅದೇ ತರ ಕಾಫಿ ನಮ್ಗೆ ತುಂಬಾ ಪ್ರಚಲಿತ, ಹೌದಲ್ಲ? ಹೌದು ಸರ್, ಹೌದು. ಆಕ್ಚುಲಿ ಕಾಫಿ ಬೆಳೆಯ ಬಗ್ಗೆ ಹೇಳಬೇಕಾದ್ರೆ ತುಂಬಾ ವಿಶಾಲವಾಗಿರತಕ್ಕಂಥದ್ದು, ಯಾಕಂದ್ರೆ ಇದು ಬಹುವಾರ್ಷಿಕ ಬೆಳೆ ಸರ್. ಇದು ಇದಕ್ಕೆ ಇತಿಹಾಸ ಕೂಡ ಇದೆ. ಇತಿಹಾಸ ಇದೆ, ಸ್ವಲ್ಪ ಇತಿಹಾಸ ಹೇಳ್ಬಿಡಿ ಸರ್. ಇತಿಹಾಸ ತಂದ್ರೆ ಆಕ್ಚುಲಿ ಇದು ನಮ್ಮ ದೇಶದ ಬೆಳೆ ಅಲ್ಲ. ಮೊದಲನೇದಾಗಿ ಈ ಒಂದು ಕಾಫಿ ಬೆಳೆ ನಮ್ಮ ದೇಶದ ಬೆಳೆ ಅಲ್ಲ. ಇದನ್ನ ಯುತೋಪಿಯಾದಲ್ಲಿ ಮೊದಲನ್ನು ಬೆಳೀತಾ ಇದ್ರು. ಅದೇ ಸುಮಾರು 500 ವರ್ಷಕ್ಕಿಂತ ಮೊದಲೇ ಇಲ್ಲಿ ಬಂದಿದೆ. ಹಾ, 1600 ಈ ಒಂದು ಭಾರತಕ್ಕೆ ಬಂತು. ಬರುವ ಟೈಮ್ ಅಲ್ಲಿ ಏನಾಯ್ತಂದ್ರೆ, ನಮ್ಮ ಬಾಬಾ ಬುಡನ್ಗಿರಿಯಲ್ಲಿ ಇರ್ತಕ್ಕಂತ ಬಾಬಾ ಬುಡೇನ್ ಅವರು ಮಕ್ಕಾಕ್ಕೆ ಹಜ್ ಯಾತ್ರೆಗೆ ಹೋದಾಗ ಅಲ್ಲಿಂದ ಒಂದು 7 ಸೀಡ್ಗಳನ್ನ ಅಲ್ಲಿಂದ ತಂದಿರ್ತಾರೆ. ತಂದ್ಬಿಟ್ಟು ಈ ಇರ್ತಕ್ಕಂತ ಈ ಬಾಬಾ ಬುಡನ್ಗಿರಿ ಅಂತ ಏನ್ ಹೇಳ್ತೀವಿ, ಆ ಬಾಬಾ ಬುಡನ್ಗಿರಿಯಲ್ಲಿ ಈ 7 ಬೀಜಗಳನ್ನ ನೆಟ್ಟಿರ್ತಕ್ಕಂಥದ್ದು ಇತಿಹಾಸ ಉಂಟು. ಆ ಸಮಯದಿಂದ ನಮ್ಮ ಕರ್ನಾಟಕದಲ್ಲಿ ಕಾಫಿ ಬೆಳೆಯನ್ನ ಬೆಳೀತಾ ಇರ್ತಾ ಇದೀವಿ. ತದನಂತರ ಇದು ಬ್ರಿಟಿಷರ ಕಾಲದಲ್ಲಿ ತುಂಬಾ ವೈಜ್ಞಾನಿಕವಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಹೋಯ್ತು, ಬೆಳೀತಾ ಪ್ರಚಾರನೂ ಆಯ್ತು. ಅದು 1920 ನಮ್ಮ ಒಂದು ಬೆಳೆಯ ಎಷ್ಟಿತ್ತು ಅಂದ್ರೆ, ಸಾಮಾನ್ಯವಾಗಿ ಅದು 10,000 ಅಂದ್ರೆ 10,000 ಮೆಟ್ರಿಕ್ ಟನ್ ಅಷ್ಟು ಉತ್ಪಾದನೆ ಆಗ್ತಾ ಇತ್ತು. ಈಗ ನೋಡಿದ್ರೆ ಆಲ್ಮೋಸ್ಟ್ ನಾವು 360,000 ಅಷ್ಟು ನಾವು ಮಾಡ್ತಾ ಇದೀವಿ. ಇದು ತುಂಬಾ ಗಗನೀಯವಾಗಿ ಹೆಚ್ಚಾಗಿರ್ತಕ್ಕಂತ ಒಂದು ಬೆಳೆ ಆಗಿದೆ. ಮತ್ತೆ ಇದೇ ರೀತಿ ನಾವು 2030 ಹೋಲಿಸಿದ್ರೆ ನಾವು ಇನ್ನೊಂದು ಹೇಳ್ತಿದೀವಿ, 7,00,000 ಮೆಟ್ರಿಕ್ ಟನ್ ಅನ್ನಷ್ಟು ನಾವು ಉತ್ಪಾದನೆ ಮಾಡುವ ಗುರಿಯನ್ನು ಸಹ ನಾವು ಈಗ ಹೊಂದ್ಕೊಂಡಿದೀವಿ ಸರ್. ಈಗ ಹೇಳ್ಬೇಕಂದ್ರೆ ಈಗ ದೇಶೀಯವಾಗಿ ಇದೊಂದು ಉತ್ತಮ ಬೆಳೆ ನಮ್ಮ ರೈತರಿಗೆ ಬೆಳೀಲಿಕ್ಕೆ ಸಾಧ್ಯವಾಗಿದೆ. ಸಾಮಾನ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯದ ಇದಕ್ಕೆ ಜಾಸ್ತಿ ಮಳೆ ಬೇಕಾಗ್ತದೆ, ಮತ್ತೆ ವಾತಾವರಣ ಕೂಡ ತಂಪಿರಬೇಕಾಗುತ್ತೆ. ಯಾವ್ಯಾವ ಪ್ರದೇಶದಲ್ಲಿ ಈಗ ಸದ್ಯ ಬೆಳೀತಾ ಇದ್ದಾರೆ? ಸರ್, ಈಗ ನಾವು ವಾತಾವರಣ ಮತ್ತು ಮಣ್ಣಿನ ಗುಣದ ಆಧಾರದ ಮೇಲೆ ಬೆಳೆಯೋದಾದರೆ ಸಾಮಾನ್ಯವಾಗಿ ಹೇಳ್ತಿರೋದಂದ್ರೆ ಏನಂದ್ರೆ, ಈ ಸಮುದ್ರ ಮಟ್ಟದಿಂದ ಈ ಕಾಫಿ ಬೆಳಿಬೇಕಾದ್ರೆ ಸಮುದ್ರ ಮಟ್ಟದಿಂದ ಸಾಮಾನ್ಯವಾಗಿ ರೋಬಸ್ಟಾ ಮತ್ತು ಅರೇಬಿಕಾಗಳನ್ನ ಬೆಳೀತಾ ಇದ್ದೀವಿ. ಪ್ರಚಲಿತವಾಗಿರತಕ್ಕಂಥ ಎರಡು ತಳಿಗಳು ಭಾರತದಲ್ಲಿ ಬೆಳೀತಾ ಇರೋದು ಯಾವುದಂದ್ರೆ, ಒಂದು ಅರೇಬಿಕಾ ತಳಿ, ಇನ್ನೊಂದು ರೋಬಸ್ಟಾ ತಳಿ ಅಂತ. ಈ ಅರೇಬಿಕಾ ತಳಿಯನ್ನ ನೋಡೋದಾದ್ರೆ ಇದು ತುಂಬಾ ಎತ್ತರ ಪ್ರದೇಶದಲ್ಲಿ ಬೆಳೀತಕ್ಕಂಥದ್ದು, ಅಂದ್ರೆ ಸಮುದ್ರ ಮಟ್ಟಕ್ಕಿಂತಲೂ 1500 ಮೀಟರ್ನಷ್ಟು ಎತ್ತರದಲ್ಲಿದ್ದಾಗ ಇದು ತುಂಬಾ ಇಳುವರಿಯನ್ನು ಕೊಡ್ತಾ ಇದೆ, ಅದರ ಒಂದು ಗುಣಮಟ್ಟವು ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿ ರೋಬಸ್ಟಾವನ್ನು ನೋಡೋದಾದ್ರೆ ಅದನ್ನ 500 ರಿಂದ 1000 ಮೀಟರ್, ಅಂದರೆ ಈ ನಮ್ಮ ಸಮುದ್ರ ಮಟ್ಟದಿಂದ ಎತ್ತರ ಪ್ರದೇಶದಲ್ಲಿ ಬೆಳೀತಕ್ಕಂಥ ಒಂದು ಬೆಳೆಯಾಗಿದೆ. ಇದರದ್ದು ಆಸ್ಪೆಕ್ಟ್ಸ್ಗಳನ್ನು ನೋಡೋದಾದರೆ ಇದು ಯಾವ ಕಾರಣಕ್ಕೂ ನಮಗೆ ವೆಸ್ಟರ್ನ್ ಎಕ್ಸ್ಪೋಸರ್ ಆಗಿ ಬೆಳೀತಕ್ಕಂಥ ಆಗಬಾರ್ದು. ಯಾಕಂದರೆ ಎಕ್ಸ್ಪೋಸರ್ ಆಯಿತು ಅಂದರೆ ಅದು ಆ ಒಂದು ಸೂರ್ಯನ ಬಿಸಿಲಿಗೆ ಸ್ವಲ್ಪ ತೊಂದರೆಗಳನ್ನು ಮಾಡ್ತಕ್ಕಂಥ ಕೆಲಸಗಳಾಗುತ್ತವೆ. ಹೀಗಾಗಿ ಆದಷ್ಟು ನಾವು ಈಸ್ಟರ್ನ್ ಸ್ಪೇಸಿಂಗು ಮತ್ತು ನಾರ್ದರ್ನ್ ಸ್ಪೇಸಿಂಗ್ ಅಂತ ಹೇಳ್ತೀವಿ, ಆ ಒಂದು ಮಟ್ಟದಲ್ಲಿ ನಾವು ಬೆಳಿಬೇಕಾಗತ್ತೆ. ಅಂದರೆ ಇದು ಸಾಕಷ್ಟು ನೆರಳು ಬೇಕಾಗತ್ತೆ. ಹೀಗಾಗಿ ಇದು ಮಣ್ಣುಗಳನ್ನು ನೋಡೋದಾದರೆ ಮಣ್ಣು ತುಂಬ ಡೀಪ್ ಆಗಿರಬೇಕು, ಹದವಾಗಿರಬೇಕು, ಅಂದರೆ ನೀರು ಬಸಿದು ಹೋಗ್ತಕ್ಕಂಥ ಮಣ್ಣಾಗಿರಬೇಕು. ಈ ಮಣ್ಣಿಗೆ ಸಾಮಾನ್ಯವಾಗಿ ನಾವು ಮಣ್ಣಿನ ಪಿ ಎಚ್ ಅನ್ನು ಹೇಳೋದಾದರೆ ಅದು ತುಂಬ ಯೋಗ್ಯವಾಗಿರ್ತಕ್ಕಂಥ ಪಿ ಎಚ್ ಯಾವುದು ಅಂದರೆ ಹುಳಿಯ ಮಣ್ಣು, ಸ್ವಲ್ಪ ಹುಳಿಯ ಮಣ್ಣು 6.1 ರಿಂದ 6.5 ಇರಬೇಕು. ಅದಕ್ಕಿಂತ ಕಡಿಮೆ ಇರಬಾರ್ದು, ಅದಕ್ಕಿಂತ ಜಾಸ್ತಿನೇ ಇರಬಾರ್ದು. ಇದು ಹೇಳಬೇಕಂದ್ರೆ ಇದು ಆಮ್ಲೀಯವನ್ನ ಲವ್ ಮಾಡ್ತಕ್ಕಂಥ ಒಂದು ಬೆಳೆಯಾಗಿದೆ ಸರ್. ಇದರದ್ದು ಸ್ಲೋಪ್ ಜೆಂಟಲ್ ಆಗಿರಬೇಕು, ಎಸ್ಪೆಷಲಿ ರೋಬಸ್ಟಾದಲ್ಲಿ ಅರಿಬೇಕಾದಂದ್ರೆ ಜೆಂಟಲ್ ಮಾಡರೇಟ್ಲಿ ಸ್ಲೋಪ್ ಇರಬೇಕು, ಪ್ರೈಬಲ್ ಸ್ಲೇಪ್ ಅಂತ ಹೇಳ್ತೀವಿ ನಾವು, ಅದನ್ನ ಇರಬೇಕು. ಮತ್ತೆ ಟೆಂಪರೇಚರ್ ಅರಿಬೇಕಾ ನೋಡಿದ್ರೆ ಸ್ವಲ್ಪ ಕಡಿಮೆ ಟೆಂಪರೇಚರ್ ಅಲ್ಲಿ ಬೆಳೀತಾ ಇರತ್ತೆ. ಅದೇ ರೋಬಸ್ಟಾ ನೋಡಿದ್ರೆ ಸ್ವಲ್ಪ ಈ ಬಿಸಿಲನ್ನ ತಡೆಗಟ್ಟತಕ್ಕಂಥ ಸಾಧ್ಯತೆ, ಅದಕ್ಕೆ ಶಕ್ತಿ ಇದೆ. ಹೀಗಾಗಿ ನಾವು ಆದಷ್ಟು ಈ ನಾವು ಅರಿಬೇಕಾನ ಬೆಳೆಯೋದಿದ್ರೆ ಎತ್ತರ ಪ್ರದೇಶದಲ್ಲಿ ಬೆಳಿತೀವಿ, ಮತ್ತೆ ರೋಬಸ್ಟಾ ಬೆಳೆಯೋದಾದ್ರೆ ಸ್ವಲ್ಪ ಕೆಳಮಟ್ಟ ಪ್ರದೇಶದಲ್ಲಿ ಬೆಳಿತೀವಿ, ಸಮುದ್ರ ಮಟ್ಟದಿಂದ 1500 ರಿಂದ 1000 ಮೀಟರ್ ಮೇಲೆ ಬೆಳೀತಾ ಇದ್ದೀವಿ. ಮತ್ತೆ ಇದರದ್ದು ರಿಲೇಟಿವ್ ಹ್ಯುಮಿಡಿಟಿ ಅಂತ ಹೇಳ್ತೀವಿ, ರಿಲೇಟಿವ್ ಹ್ಯುಮಿಡಿಟಿ ಸಾಮಾನ್ಯವಾಗಿ ಅರಿಬೇಕಾಗಿ 70 ರಿಂದ 80 ಬೇಕಾಗತ್ತೆ, ರೋಬೋಸ್ಟಾಕ್ಕೆ 80 ರಿಂದ 90% ಬೇಕಾಗತ್ತೆ. ಇದು ರೈನ್ಫಾಲ್ ಅನ್ನು ನೋಡೋದಾದ್ರೆ ಮಳೆಯ ಪ್ರಮಾಣವನ್ನು ನೋಡೋದಾದ್ರೆ 1400 ರಿಂದ 2000 ಅರಿಬೇಕಾಗಿ ಬೇಕಾಗತ್ತೆ, ಅಷ್ಟು ಬೇಕಾಗುತ್ತೆ ಸಾಮಾನ್ಯ ಮಳೆ ಬೇಕಾಗತ್ತೆ ಸರ್ ವರ್ಷದಲ್ಲಿ. ಮತ್ತೆ ಅದೇ ರೋಬೋಸ್ಟಾಕ್ಕೆ ಆದ್ರೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ, 2000 ರಿಂದ 2500 mm ಅಂತ ಹೇಳ್ತೀವಿ, ಅಷ್ಟೊಂದು ಮಣ್ಣು ಮಳೆ ಬೇಕಾಗತ್ತೆ. ಅಂದ್ರೆ ಡಾಕ್ಟರ್ ಸೈಯದ್ ಸಾಹೇಬ್ ಅವರೇ, ನಾವು ಹೇಳಬೇಕಂದ್ರೆ ಇದು ಈ ಕಾಫಿ ಬೇಸಾಯ ಮಾಡಬೇಕಂದ್ರೆ ತಮಗೆ ಜಾಸ್ತಿ ಪ್ರಮಾಣದ ಮಳೆ ಬೀಳುವಂತ ಪ್ರದೇಶ ಆಗಬೇಕು ಸರ್. ಅಂದ್ರೆ ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಆಯ್ದ ಕೆಲವು ಜಿಲ್ಲೆಗಳಲ್ಲಿ ಬೆಳಿಬಹುದು, ಚಿಕ್ಕಮಗಳೂರು, ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕೊಡಗು, ಮೈಸೂರು, ಎಲ್ಲ ಭಾಗದಲ್ಲಿ ಬೆಳೀತಾ ಇದ್ದಾರೆ ಸರ್. ಎಲ್ಲರೂ ಬೆಳೀತಾ ಇದ್ದಾರೆ, ಆದ್ರೆ ಅದು ನೀರಿನ ಪ್ರಮಾಣ ಮಾಡ್ಕೊಂಡು ಬೆಳಿಬೇಕಾಗುತ್ತೆ. ಹೌದು ಸರ್, ಸಂಪ್ರದಾಯವಾಗಿ ಬೆಳೆಯದಲ್ಲ ಅದು. ಹೌದು ಸರ್, ಸಾಮಾನ್ಯವಾಗಿ ಈ ಪ್ರಚಲಿತವಾಗಿ ಬೆಳೀತಕ್ಕಂತ ಜಿಲ್ಲೆಗಳು ಯಾವ್ಯಾವ ಅಂತಂದ್ರೆ ಮಧ್ಯದ ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು. ನಮ್ಮ ಭಾರತದಲ್ಲಿ ಅತ್ಯಂತ ಹೆಚ್ಚು ಬೆಳೀತಕ್ಕಂತ ಒಂದು ಜಿಲ್ಲೆ ಯಾವುದು ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಉತ್ಪಾದನೆಯನ್ನ ನಾವು ಈ ಸದ್ಯ ಪಡಿತಾ ಇದ್ದೀವಿ. ಈಗ ಇತ್ತೀಚೆಗೆ ದಾವಣಗೆರೆಯಲ್ಲಿ ಬೆಳೀತಾ ಇದ್ದಾರೆ, ಹಾವೇರಿಯಲ್ಲಿ ಬೆಳೀತಾ ಇದ್ದಾರೆ. ಇದು ಅಗೇನ್ ನಮ್ಮ ಪಕ್ಕದ ಜಿಲ್ಲೆ ಚಾಮರಾಜನಗರದಲ್ಲಿ ಸಹ ಸುಮಾರು ಏರಿಯಾ ಇದೆ ಸರ್. ಈಗ ಅಂದ್ರೆ ಇದು ವರ್ಷದಿಂದ ವರ್ಷಕ್ಕೂ ಬೇರೆ ಬೆಳೆಗಳ ಮೇಲೆ ಆಕ್ರಮಣ ಮಾಡ್ತಾ ಇದೆಯಾ ಹೇಗೆ? ಅಂದ್ರೆ ಬೇರೆ ಬೆಳೆ ಬೆಳೆಯಂತ ಪ್ರದೇಶನ, ಅಂದ್ರೆ ಇದು ಕಾಫಿ ತೀರ ಮಹತ್ವವಲ್ಲ, ಎಲ್ಲರೂ ಬಯಸ್ತಾರೆ ಇದನ್ನ, ಸಾಕಷ್ಟು ಇದು ನಮ್ಮ ರೈತರಿಗೆ ಲಾಭ ಕೂಡ ಇದೆ, ನಮ್ಮ ಮನೆಗೂ ಕೂಡ ಬೇಕಾಗುತ್ತೆ. ಸರ್, ಆಕ್ಚುಲಿ ಈಗ ಟ್ರೆಂಡ್ ಹೇಗಿದೆ ಅಂದ್ರೆ ಹೊಸ ಜನರೇಷನ್, ಯಂಗ್ ಜನರೇಷನ್ ಅವರು ಕಾಫಿಗೆ ಮಹತ್ವ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನೀವು ಟೀಗೆ ಮತ್ತೆ ಕಾಫಿಗೆ ಹೋಲಿಸಿದಾಗ ಕಾಫಿ ಏನು ಅಂದ್ರೆ ಎಲೆಗಳಿಂದ ಮಾಡಿರ್ತಕ್ಕಂಥದ್ದಲ್ಲ, ಯಾಕಂದ್ರೆ ಟೀಯನ್ನ ನಾವು ಡೈರೆಕ್ಟ್ ಆಗಿ ಎಲೆಯಿಂದ ಮಾಡಲಾಗಿರುತ್ತೆ. ಅಕಸ್ಮಾತ್ ಅದು ಈ ರೋಗ ರುಜಿನಗಳಿಂದ ಕೂಡಿದ್ರೆ ಅದಕ್ಕೆ ಏನ್ ಮಾಡ್ತಾರೆ, ನಮ್ಮ ಇನ್ಸೆಕ್ಟಿಸೈಡ್ಸ್ ಅಥವಾ ಪೆಸ್ಟಿಸೈಡ್ಸ್, ಕೀಟನಾಶಕಗಳನ್ನ ಸಿಂಪರಣೆ ಎಲೆಗಳ ಮೇಲೆ ಮಾಡಿರ್ತಾರೆ. ಆ ಸಮಯದಲ್ಲಿ ಡೈರೆಕ್ಟ್ ಅನ್ನ ಅದು ಎಲೆಯನ್ನ ತಗೊಂಡ್ಬಿಟ್ಟು ಟೀಯನ್ನ ಮಾಡಿದಾಗ ಅದು ಹೇರಳವಾಗಿ ಸ್ವಲ್ಪ ಪ್ರಮಾಣದಲ್ಲಿ ನಮ್ಗೆ ದೇಹಕ್ಕೆ ವಿಷ ಹೋಗ್ತಾ ಇರೋದು. ಬಟ್ ಅದೇ ನೀವು ಈ ಕಾಫಿಯನ್ನ ನೋಡೋದಾದ್ರೆ ಕಾಫಿ ಬೀಜದಿಂದ ಆಗಿರ್ತಕ್ಕಂಥದ್ದು, ಈ ಎಲೆಯಿಂದ ಬೀಜಕ್ಕೆ ಹೋಗಬೇಕಾದ್ರೆ ಸುಮಾರು ಟೈಮ್ ಬೇಕಾಗತ್ತೆ. ಹೀಗಾಗಿ ನಾವು ಎಲ್ಲರ ನಮ್ಮ ಕೇಳುಗರಿಗೆ ಹೇಳೋದು ಏನಪ್ಪಾ ಅಂದ್ರೆ, ಆದಷ್ಟು ನಮ್ಮ ಕಾಫಿಯನ್ನ ನೀವು ಸೇವನೆ ಮಾಡಿದ್ದು ತುಂಬಾ ಆರೋಗ್ಯಕರ ಅಂತ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಬೇಕು ಮಾಡಿದ್ದೀನಿ ಸರ್. ಹಾಗಾಗಿ ಕಾಫಿಗೆ ತುಂಬಾ ಬೇಡಿಕೆ ಇದೆ. ಇವತ್ತು ಈ ಕಾಫಿ ಉತ್ಪಾದನೆ ಮಾಡುವಂತ ರೈತರ ಒಂದು ವ್ಯವಸ್ಥೆ ಹೇಗಿದೆ ತಮ್ಮ ಅನುಭವದ ಪ್ರಕಾರ ಡಾಕ್ಟರ್ ಸೈಯದ್ ಸಾಹೇಬ್ ಅವರೇ? ಸರ್, ಏನಂತಂದ್ರೆ ಇದು ಆಲ್ಮೋಸ್ಟ್ ನಾವು ಬೆಳೆದಿರ್ತಕ್ಕಂಥ ಕಾಫಿಯನ್ನ ಭಾರತದಲ್ಲಿ ಬೆಳೆದಿರ್ತಕ್ಕಂಥ ಆಲ್ಮೋಸ್ಟ್ 70%ಕ್ಕಿಂತಲೂ ಹೆಚ್ಚು ಭಾಗ ಏನಾಗ್ತಾ ಇದೆ ಹೊರದೇಶಕ್ಕೆ ಹೋಗ್ತಾ ಇದೆ, ರಫ್ತಾಗ್ತಾ ಇದೆ. ಬಟ್ ನಮ್ಮ ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲಿ ಇದರ ಒಂದು ಯೂಸೇಜ್, ಹೌದು, ಅದರ ಒಂದು ಯೂಸೇಜ್ ಬಳಕೆ ತುಂಬಾ ಕಡಿಮೆ ಸರ್. ಈಗ ಇತ್ತೀಚಿನ ದಿನಗಳಲ್ಲಿ ಇದರ ಒಂದು ಬಳಕೆ ಜಾಸ್ತಿ ಆಗ್ತಾ ಇದೆ. ಇದನ್ನ ಇನ್ನಷ್ಟು ನಾವು ಹೆಚ್ಚು ಮಾಡಿದ್ರೆ ನಮ್ಮ ದೇಶದಲ್ಲಿಯೇ ಉತ್ತಮ ಕಾಫಿಯನ್ನ ನಾವು ಕುಡಿಬಹುದು. ಇದರಿಂದ ನಮ್ಮ ರೈತರಿಗೂ ಒಳ್ಳೇದಾಗತ್ತೆ, ಮತ್ತೆ ನಮ್ಮ ರೈತರ ಒಂದು ಆರ್ಥಿಕತೆನೂ ಲಾಭ ಆಗತ್ತೆ, ನಮ್ಮ ಜನಗಳಿಗೆ ಅದು ಆರೋಗ್ಯಕರನೂ ಆಗತ್ತೆ. ಈಗ ಈ ಕಾಫಿ ಬೆಳೆ ವಿಸ್ತರಣೆ ಆಗಬೇಕು, ಮತ್ತೆ ಕಾಫಿ ಗುಣಮಟ್ಟದ ಬೆಳೆ ಸಿಗಬೇಕು ಅಂತ ಕಾಫಿ ಬೋರ್ಡ್ ಕೂಡ ಕೆಲಸ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೆ. ಕೇಂದ್ರ ಸರ್ಕಾರ ಕೂಡ ಈ ದಿಶೆಯಲ್ಲಿ ಕಾಫಿ ಬೋರ್ಡ್ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾ ಇದೆ. ಯಾವ್ಯಾವ ತರದ ಒಂದು ಕಾಫಿ ಪ್ರೋತ್ಸಾಹಕ ಯೋಜನೆಗಳು ನಮ್ಮ ರೈತರಿಗೆ ಸಿಗ್ತಾ ಇದಾವೆ? ಸರ್, ಏನಂತಂದ್ರೆ ನಮ್ಮ ಕಾಫಿ ಒಂದು ಕಾಫಿ ಬೋರ್ಡ್ ಇಂದ ವಿಸ್ತೀರ್ಣ ವಿಭಾಗದಿಂದ ನಾವು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಗಳನ್ನ ಕೈಗೊಳ್ತಾರೆ. ಹೌದು, ಒಂದೇ ಎಕ್ಸಾಂಪಲ್ ಹೇಳೋದಾದ್ರೆ ಒಂದು ಕಾಫಿಯ ಒಣಗಿಸಲಕ್ಕೆ, ಹೌದು, ಕಾಫಿ ಕನಗಳಿಗೆ ಒಂದು ಸಹಾಯಧನವನ್ನ ಕೊಡ್ತಾ ಇದೆ, ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡೋದಕ್ಕೆ ಸಹಾಯಧನವನ್ನ ಕೊಡ್ತಾ ಇದೆ. ಹೀಗಾಗಿ ಹಲವಾರು ಸಹಾಯಧನಗಳನ್ನ ನಮ್ಮ ರೈತರಿಗೆ ಕೊಟ್ಟು ಅದರ ಉತ್ಪಾದನೆಯನ್ನು ಹೆಚ್ಚು ಮಾಡಲು ನಮ್ಮ ಒಂದು ಕಾಫಿ ಮಂಡಳಿ ತುಂಬಾ ಸತತ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಹೀಗಾಗಿ ತುಂಬಾ ವರ್ಷದಿಂದ ಹೆಚ್ಚು ಅಂದ್ರೆ 1920ರಲ್ಲಿ 10,000 ಇರತಕ್ಕಂತ ಒಂದು ಪ್ರದೇಶ 10,000 ಮೆಟ್ರಿಕ್ ಟನ್ ಅಷ್ಟು ಮಾಡ್ತಕ್ಕಂತ ಒಂದು ಕಾಫಿಯನ್ನ ಈಗ ಆಲ್ಮೋಸ್ಟ್ 3.8 ಲಕ್ಸ್ ಉತ್ಪಾದನೆಯನ್ನ ನಾವು ಮಾಡ್ತಾ ಇದ್ದೀವಿ. ಅಷ್ಟು ಕ್ವಿಂಟಲ್ ಉತ್ಪಾದನೆ ಮಾಡ್ತಾ ಇದ್ದೀವಿ. ಹೌದು ಸರ್. ಅಂದ್ರೆ ಅಜಗಜಾಂತರ 100 ವರ್ಷದಲ್ಲಿ ತುಂಬಾ ಮುಂದುವರೆದಿದೆ, ತುಂಬಾ ಮುಂದುವರೆದಿದೆ. ಬೆಳೆಯವರು ಜಾಸ್ತಿ ಆಗಿದ್ದಾರೆ, ಕಾಫಿ ಏನು ಸಂಸ್ಕರಣೆ ಕೂಡ ಜಾಸ್ತಿ ಆಗ್ತಾ ಇದೆ, ಮತ್ತೆ ಅದರದ ಒಂದಲ್ಲ ಒಂದು ಉಪಯೋಗ ಎಲ್ಲ ಕಡೆಯಿಂದನೂ ಆಗ್ತಾ ಇದೆ. ಹಂಗಾಗಿ ಇಲ್ಲಿ ಹಣಕಾಸಿನ ಒಂದು ವಿನಿಮಯ ತುಂಬಾ ಆಗ್ತಾ ಇದೆ, ತುಂಬಾ ಆಗ್ತಾ ಇದೆ. ಅದಕ್ಕೆ ವರ್ಲ್ಡ್ ಅಲ್ಲಿ ಹೇಳ್ತಾ ಇರೋದು ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಸೆಕೆಂಡ್ ಲಾರ್ಜೆಸ್ಟ್ ಟ್ರೇಡಿಂಗ್ ಕಮಾಡಿಟಿ ಅಂತ ನಮ್ಮ ಕಾಫಿ ಹೇಳ್ತಾರೆ. ನೋಡಿ ನೋಡಿ, ಈ ಒಂದು ಕಮಾಡಿಟಿ ತುಂಬಾ ಆವಕನೂ ಆಗುತ್ತೆ, ಬೇಡಿಕೆನೂ ಇರ್ತದೆ. ಯಸ್ ಸರ್, ಹೌದು. ಸಾಕಷ್ಟು ಜನ ಈಗ ದಿನನಿತ್ಯ ಅದನ್ನ ಬಳಕೆ ಮಾಡೋರು ಕೂಡ ತುಂಬಾ ಇದ್ದಾರೆ. ಕಾಫಿ ಬೆಳೆ ನಮ್ಮ ಕರ್ನಾಟಕದ ಬೆಳೆ, ಹೆಂಗೆ ಗಂಧದ ಬೆಳೆ ನಮ್ದು ದೇಶದಲ್ಲಿ, ನಮ್ಮ ಕರ್ನಾಟಕದ ಹೆಮ್ಮೆ ಬೆಳೆನೋ ಅದೇ ತರ ಕಾಫಿ ಕೂಡ ನಮ್ಮ ಮುಂಚೂಣಿ ಬೆಳೆ ಅಂತಾನೆ ಹೇಳ್ಬೋದು. ಹೌದು ಸರ್, ಹೌದು. ಯಾಕಂದ್ರೆ ನಮ್ಮ ಚಿಕ್ಕಮಗಳೂರು ಇರ್ಬೋದು, ಹಾಸನ ಇರ್ಬೋದು, ಮತ್ತು ಕೊಡಗು ಇರ್ಬೋದು, ಹೌದು, ಇವನ್ನು ನಮ್ಮ ಚಾಮರಾಜನಗರ ಇರ್ಬೋದು, ಈ ಎಲ್ಲ ಡಿಸ್ಟಿಕ್ ಗಳಲ್ಲಿ ನಾವು ಕಾಫಿಯನ್ನು ಉತ್ಪಾದನೆ ಮಾಡ್ತೀವಿ. ಈ ಕಾಫಿ ಆಲ್ಮೋಸ್ಟ್ ನಾವೇನು ಪ್ರೊಡಕ್ಷನ್ ಮಾಡ್ತಾ ಇದೀವಿ ಅಥವಾ ಉತ್ಪಾದನೆ ಮಾಡ್ತೀವಿ, ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ಉತ್ಪಾದನೆಯನ್ನು ನಮ್ಮ ಕರ್ನಾಟಕದಲ್ಲಿ ಮಾಡ್ತೀವಿ. ಅದು 70%ಕ್ಕಿಂತಲೂ ಹೆಚ್ಚು ಭಾಗದ ಕಾಫಿಯನ್ನ ನಮ್ಮ ಕರ್ನಾಟಕದಲ್ಲಿ ಮಾಡ್ತಾ ಇದೀವಿ. ಅಂದ್ರೆ ನಾವೇ ದೇಶದಲ್ಲಿ ಮುಂಚೂಣಿ ಅವರು. ಹೌದು ಸರ್, ಕಾಫಿ ಬೆಳೆ ನಮ್ಮ ರೈತರು, ನಾವು, ಇದು ನಮ್ಮ ಹೆಮ್ಮೆ. ಹೌದು ಸರ್, ಕಾಫಿ ಅಂದ್ರೆ ಕರ್ನಾಟಕ, ಕರ್ನಾಟಕ ಅಂದ್ರೆ ಕಾಫಿ. ಇದನ್ನ ನಾವು ಮತ್ತೆ ಉಳಿಸ್ಕೋಬೇಕಾಗಿದೆ ಡಾಕ್ಟರ್ ಸೈಯದ್ ಅವರೇ, ಯಾಕಂದ್ರೆ ಇದು ನಮ್ಮ ಒಂದು ಎಲ್ಲ ಆಕರ್ಷಣೀಯವಾದ ಒಂದು ಸ್ಥಳ ಕೂಡ ಇದೆ. ಭಗವಂತ ನಮ್ಮ ಪ್ರದೇಶದಲ್ಲಿ ಒಳ್ಳೆ ಮಳೆ ಸುರಿಸ್ತಾ ಇದೆ, ಮಣ್ಣು ಕೂಡ ಚೆನ್ನಾಗಿದೆ, ಸೂಕ್ತ ವಾತಾವರಣ ಕೂಡ ಇದೆ. ಇನ್ನು ನಮ್ಮ ರೈತರು, ತಮ್ಮಂಥ ವಿಜ್ಞಾನಿಗಳು ಇದನ್ನು ಮುಂದೊಂಡು ಹೋಗಬೇಕಾಗಿದೆ. ಹೌದು ಸರ್, ನಾವು ಎಲ್ಲ ನಮ್ಮ ಕಾಫಿ ಮಂಡಳಿ ಇದರ ಬಗ್ಗೆ ಎಲ್ಲ ಮಹತ್ವವಾದ ಕಾಳಜಿಯನ್ನು ವಹಿಸ್ತಾ ಇದೆ, ರೈತರಿಗೆ ಸಹಾಯಧನಗಳನ್ನು ಕೊಡ್ತಾ ಇದೆ, ಹೊಸ ಹೊಸ ಸಂಶೋಧನೆಗಳನ್ನು ಕೊಡ್ತಾ ಇದ್ದೇವೆ. ಹೀಗಾಗಿ ನಮ್ಮ ಒಂದು ಸಂಶೋಧನೆಗೆ, ಕಾಫಿ ಮಂಡಳಿಯ ಸಂಶೋಧನೆಗೆ ಇವತ್ತಿಗೆ 100 ವರ್ಷ ಆಯಿತು ಸರ್. ನಾವು ನವೆಂಬರ್ದಲ್ಲಿ ಒಂದು 100 ವರ್ಷದ ಆಚರಣೆಯನ್ನ ನಮ್ಮ ಸಂಸ್ಥೆಯ ಕೇಂದ್ರ ಸಂಸ್ಥೆಯಾಗಿರ್ತಕ್ಕಂಥ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್, ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರ ಬಾಳೆಹೊನ್ನೂರಿನಲ್ಲಿರ್ತಕ್ಕಂಥ ಒಂದು ಪ್ಲೇಸ್ ಅಲ್ಲಿ ನಾವು 100 ವರ್ಷದ ಒಂದು ಆಚರಣೆಯನ್ನ ಮಾಡ್ತಾ ಇದೀವಿ ಸರ್. ಹಂಗಾಗಿ ಒಂದು ಹೆಮ್ಮೆಯ ವಿಷಯ ಕೂಡ. ಈಗ ಕಾಫಿ ಉತ್ಪಾದನೆ ಮಾಡಬೇಕು, ಈಗ ಹೊಸದಾಗಿ ಕೆಲವೊಂದು ಪ್ರದೇಶದಲ್ಲೂ ಕೂಡ ಈಗ ತಾವು ಹೇಳಿದ್ರಿ ಕಾಫಿ ವಿಸ್ತರಣೆ ಆಗ್ತಾ ಇದೆ, ನಮ್ಮ ರೈತರು ಹೊಸದಾಗಿ ತಮ್ಮ ಹೊಲದಲ್ಲಿ ಬೆಳೀತಾ ಇದ್ದಾರೆ ಅಂದ್ರೆ ಏನ್ ಬೇಕಾಗುತ್ತೆ ಇದು ಹೊಸದಾಗಿ ಬೆಳಿಬೇಕಂದ್ರೆ? ಮಣ್ಣು ಯಾವ ತರ ಇದೆ ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿ, ಯಾವ ಒಂದು ಅವರು ಯಾವ ರೀತಿ ತಯಾರಾಗಬೇಕಾಗುತ್ತೆ? ಸರ್, ನಾವು ಮೊದಲೇ ಹೇಳಿದ ಹಾಗೆ ಮೊದಲು 5 ಅಂಶಗಳು ಬೇಕಾಗತ್ತೆ. ಮೊದಲನೇದಾಗಿ ಸಾವಯವ ಇಂಗಾಲ, ಸಾವಯವ ಇಂಗಾಲ ತುಂಬಾ ಇಂಪಾರ್ಟೆಂಟ್, ಮಣ್ಣಲ್ಲಿ ಸಾವಯವ ಇಂಗಾಲ ಜಾಸ್ತಿ ಇರಬೇಕು. ಸಾವಯವ ಇಂಗಾಲ. ಎರಡನೇದಾಗಿ ಈ ತೇವಾಂಶ ಅಂತ ಹೇಳ್ತೀವಿ, ತೇವಾಂಶವನ್ನು ನಮ್ಮ ಮಣ್ಣುಗಳಲ್ಲಿ ಇರಲೇಬೇಕು. ಅಕಸ್ಮಾತ್ ನೀವು ಡ್ರೈಲ್ಯಾಂಡ್ ಇತ್ತಂದ್ರೆ ಏನಾದ್ರೂ ನೀವು ಇರಿಗೇಷನ್ ಫೆಸಿಲಿಟಿ ಮಾಡಿಕೊಂಡು ಮಾಡ್ಕೋಬಹುದು. ಅದಕ್ಕೆ ಆದ್ರೆ ನೀವು ನೆರಳಿರುವಂತ ವಾತಾವರಣ ನಿರ್ಮಿಸಿದ್ರೆ ಉತ್ತಮ ಉತ್ತಮ ಉತ್ತಮ. ನೀವು ತೆಂಗಿನ ಮರನೋ ಅಥವಾ ಅಡಿಕೆ ಮರನೋ ಅಥವಾ ಆ ತರ ಅರಣ್ಯ ಮರಗಳನ್ನು, ಅರಣ್ಯ ಮರಗಳಿರಬೇಕು. ಮತ್ತೆ ಇದ್ರ ಜೊತೆಗೆ ಜೀವಾಂಶ ಅಂತ ಹೇಳ್ತೀವಿ ಅಂದ್ರೆ ಜೀವಕುಲ, ಸೂಕ್ಷ್ಮಾಣುಜೀವಿಗಳಾಗಿರ್ಬಹುದು, ಎರೆಹುಳಗಳಾಗಿರ್ಬಹುದು, ಈ ತರ ಸೂಕ್ಷ್ಮಾಣುಜೀವಿಗಳು ಇದ್ರು ಸಹ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಮಿನರಲ್ ಆರ್ಗ್ಯಾನಿಕ್ ಇಂಟು ಮಿನರಲ್ ಮಾಡ್ತಕ್ಕಂಥದ್ದು. ಹೀಗಾಗಿ ಈ ತರ ಒಂದು ಅಂಶಗಳು ಇದು ಅಷ್ಟೇ ಅಲ್ಲದೇನೆ ನಮ್ಮ ಮಣ್ಣಲ್ಲಿ ಪೋಷಕಾಂಶಗಳನ್ನ ಒದಗಿಸ್ತಕ್ಕಂಥ ಶಕ್ತಿ ಆ ನಮ್ಮ ಮಣ್ಣಿಗೆ ಇರಬೇಕು. ಇದರ ಜೊತೆಗೆ ಹೆಚ್ಚು ನೀರು ನಿಲ್ಲದೆ ಇರತಕ್ಕಂಥ ಜಮೀನಾಗಿರಬೇಕು. ಅದನ್ನ ಬೆಳಿಬಹುದು ಸರ್. ಸಾಮಾನ್ಯವಾಗಿ ಸಮತಟ್ಟಲ್ಲಿ ಅದು ಸೂಕ್ತ ಅಲ್ಲ. ಸೂಕ್ತ ಅಲ್ಲ ಸರ್, ಸೂಕ್ತ ಗುಡ್ಡ ಬೆಟ್ಟದಲ್ಲಿ ಬೆಳೆ ಅದು ಸೂಕ್ತ ಬೆಳೆ, ಸೂಕ್ತವಾಗಿರ್ತಕ್ಕಂಥದ್ದು. ಬೆಳೆಯವರಿಗೆ ನಾವು ಬೇಡ ಅಂತ ಹೇಳಕ್ ಬೇಡ ಅಂತ ಹೇಳಕ್ಕಾಗಲ್ಲ. ಅವರು ತಮ್ಮ ಒಂದು ಸ್ವಲ್ಪ ಕಷ್ಟ ಪಡಬೇಕಾಗುತ್ತೆ, ಕಷ್ಟ ಪಡಬೇಕಾಗಿದೆ. ಯಾಕಂದ್ರೆ ನೀರ್ ನಿಂತರೆ ಮತ್ತೆ ಕಷ್ಟ ಆಗುತ್ತೆ, ಕಷ್ಟ ಆಗುತ್ತೆ ಸರ್. ಅದಕ್ಕೆ ಅಕಸ್ಮಾತ್ ನೀವು ಪ್ರದೇಶದಲ್ಲಿ ಜಾಸ್ತಿ ಮಳೆಗೆ ಅದು ಸೂಕ್ತವಾದ ಪ್ರದೇಶ, ಬೇರೆ ಪ್ರದೇಶದಲ್ಲಿ ಬೆಳೆದೇ ಆದ್ರೆ ಅದರ ಗುಣಮಟ್ಟ ಹೇಗಿದೆ ಅನ್ನೋದನ್ನ ಗೊತ್ತಾಗಲ್ಲ. ಈಗ ನಾವು ಬೆಳಿತಕ್ಕಂತ ಪ್ರದೇಶದಲ್ಲಿ ಉತ್ತಮವಾಗಿರತಕ್ಕಂಥ ಗುಣಮಟ್ಟದ ಕಾಫಿಯನ್ನ ನಾವು ಮಾಡ್ತಾ ಇದೀವಿ. ಅದೇ ನೀವು ಏನಂತಂದ್ರೆ ಒಂದು ಎಕ್ಸಾಂಪಲ್ ಸರ್ ಏನಂದ್ರೆ ಈ ಕಾಶ್ಮೀರದಲ್ಲಿ ಬೆಳೆದಿರತಕ್ಕಂತ ಆಪಲ್ ಅನ್ನು ಹೌದು ಇತ್ತೀಚೆಗೆ ನಮ್ಮ ಇಲ್ಲಿ ಬೆಂಗಳೂರಲ್ಲಿ ಬೆಳೀತಾ ಇದಾರೆ, ಬೆಲ್ಗಾಮ್ ಡಿಸ್ಟಿಕ್ ಅಲ್ಲಿ ಬೆಳೀತಾ ಇದಾರೆ, ಹಾವೇರಿ ಡಿಸ್ಟಿಕ್ ಅಲ್ಲಿ ಬೆಳೀತಾ ಇದಾರೆ ಆಪಲ್ ಅನ್ನ ಅಥವಾ ಸೇಬನ್ನ ಬೆಳೀತಾ ಇದಾರೆ. ಬಟ್ ಗುಣಮಟ್ಟಕ್ಕೆ ಬಂದ್ರೆ ಗುಣಮಟ್ಟವನ್ನ ನೋಡ್ಬೇಕಾಗತ್ತೆ. ಗುಣಮಟ್ಟವನ್ನ ನಾವು ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಹೀಗಾಗಿ ನಾವು ಬೆಳೆಯವರಿಗೆ ನಾವು ಬೇಡ ಅನ್ನಕ್ಕೆ ಆಗಲ್ಲ. ರೈತರು ಉತ್ಸಾಹಿ ರೈತರು ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಿಜವಾಗೂ ಅದು ಕೂಡ ಒಂದು ಸಾಧನೆ, ಏನೇ ಬೆಳೆ ಬೆಳೆದಿದ್ರು. ಯಾಕಂದ್ರೆ ಬೆಳೆಯುತ್ತಿರುವ ಜನಸಂಖ್ಯೆಗೆ ನಮ್ಮ ಆಹಾರ ಕೂಡ ತುಂಬಾ ಅವಶ್ಯಕತೆ ಅವ್ರು ಪೂರೈಸ್ತಾ ಇದಾರಲ್ಲ, ನಾವು ಹೆಮ್ಮೆ ಪಡಬೇಕು. ಯಾಕಂದ್ರೆ ರೈತರಿಗೂ ಕೂಡ ಇವತ್ತು ಸಾಕಷ್ಟು ಸಮಸ್ಯೆಗಳಿದಾವೆ. ಹಂಗಾಗಿ ಅವರು ಒಂದು ಸಮಸ್ಯೆ ಇದ್ದ ತಕ್ಷಣ ಇನ್ನೊಂದು ಸಮಸ್ಯೆನ ಇದು ಅದು ಪರಿಹಾರ ಮಾಡ್ಕೊಂಡ್ರಲ್ಲ ಅಂತೇಳಿ ಮಾಡ್ಕೊಳ್ತಾ ಇದಾರೆ ಸರ್. ಇತ್ತೀಚೆಗೆ ಇವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹ ಕಾಫಿಗಳನ್ನ ಬೆಳೀತಾ ಇದಾರೆ. ಹೌದು, ಯಾಕಂದ್ರೆ ಈಗ ಬೆಳೀತಕ್ಕಂತ ಒಂದು ಬೆಳೆಗಳು ಈ ವಾತಾವರಣ ಬದಲಾವಣೆಯಿಂದ ಅದರ ಒಂದು ಶಕ್ತಿಯನ್ನ ಕಳ್ಕೊಳ್ತಾ ಇದೆ. ಹೀಗಾಗಿ ಅಲ್ಟರ್ನೇಟಿವ್ ಒಂದು ಬೆಳೆಯನ್ನ ಹುಡುಕ್ತಾ ಇರ್ತಾರೆ. ಈವನ್ ನಾವು ಕಾಫಿಯನ್ನ ಇಥೋಪಿಯಾದಲ್ಲಿ ಬೆಳೀತಕ್ಕಂಥದ್ದನ್ನು ನಾವು ಭಾರತದಲ್ಲಿ ಬೆಳೀತಾ ಇದೀವಿ ಅಂದ್ರೆ ಬೇರೆಯವರು ಟ್ರೈ ಮಾಡ್ತಾ ಇರ್ತಾರೆ. ನಿಜ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಅನೇಕ ವಾಣಿಜ್ಯ ಬೆಳೆಗಳಿದಾವೆ. ಇದು ಅಡಿಕೆ, ತೆಂಗು, ಏಲಕ್ಕಿ, ಕಾಳು ಮೆಣಸು, ಲವಂಗ ಇತ್ಯಾದಿ ಬೆಳೆಗಳಲ್ಲಿ ಇದು ಈ ಒಂದು ಕಾಫಿ ಕೂಡ ದೊಡ್ಡ ಬೆಳೆ. ಹೌದಲ್ಲ? ಹೌದು ಸರ್. ಮಲೆನಾಡಲ್ಲಿ ಮತ್ತು ಇದು ತೋಟಗಾರಿಕೆ ಬೆಳೆಗಳಲ್ಲಿ ಅರಣ್ಯ ಪ್ರದೇಶದ ಬೆಳೆ ಅಂತ ನಾವು ಹೇಳಬಹುದು. ಇದು ಹೌದು ಸರ್, ನಿಜ. ಅರಣ್ಯದಲ್ಲೂ ಬೆಳಿಬಹುದು, ತೋಟದಲ್ಲೂ ಬೆಳಿಬಹುದು. ತೋಟದಲ್ಲಿ ಬೆಳಿಬಹುದು ಅಂತ ಒಂದು ಸೂಕ್ತ ಬೆಳೆ. ಈಗ ಡಾಕ್ಟರ್ ಸೈಯದ್ ಅವರೇ, ಒಂದು ಎಕರೆಗೆ ಎಷ್ಟು ಗಿಡಗಳು ಅಥವಾ ಕಟಿಂಗ್ಸ್ ಬೇಕಾಗುತ್ತೆ ಅಥವಾ ಏನು ಇದರಲ್ಲಿ ಇದರ ಬಗ್ಗೆ ತುಂಬಾ ಚರ್ಚೆಗಳನ್ನು ಮಾಡಬೇಕಾದ್ರೆ ಮೊದಲನೇದಾಗಿ ನಾವು ಬೀಜದಿಂದ ಮಾಡ್ಕೋಬಹುದು, ಇಲ್ಲಾಂದ್ರೆ ಕ್ಲೋನ್ಸ್ ಗಳಿಂದ ಮಾಡ್ಕೋಬಹುದು, ಕಟಿಂಗ್ಸ್ ಇಲ್ಲ ಟಿಶ್ಯೂ ಕಲ್ಚರ್ ಗಳಿಂದ ಮಾಡ್ಕೋಬಹುದು. ಮೊದಲನೇದಾಗಿ ನಾವು ಅರಿಬಿಕಗಳನ್ನ ತಗೋಬೇಕಾದ್ರೆ ಅದು ಸೆಲ್ಫ್ ಪಾಲಿನೇಟೆಡ್ ಅಂತ ಹೇಳ್ತೀವಿ, ಸೆಲ್ಫ್ ಪಾಲಿನೇಟೆಡ್ ಅಂತ ಹೇಳ್ತೀವಿ. ಅದನ್ನ ಬೀಜದಿಂದ ನಾವು ಆ ಒಂದು ಬೀಜವನ್ನ ನಾವು ಬಿತ್ತಿ ಅಂದ್ರೆ ಬಿತ್ತಬೇಕಂದ್ರೆ ನಾವು ಫಸ್ಟ್ ಪ್ರೈಮರಿ ನರ್ಸರಿ ಮಾಡ್ಕೋಬೇಕು ಮತ್ತೆ ಸೆಕೆಂಡರಿ ನರ್ಸರಿ ಮಾಡ್ಕೋಬೇಕಾಗತ್ತೆ. ಆ ಮಾಡ್ಕೊಂಡ ಮೇಲೆ ಆ ಬೀಜವನ್ನ ಬಿತ್ತಿದ ಮೇಲೆ ಆ ಮೊಳಕೆಯನ್ನ ತೆಗೆದ್ಬಿಟ್ಟು ಇನ್ನೊಂದು ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಹಾಕಿ ಒಂದು ಸೀಡ್ಲಿಂಗ್ಸ್ ಅನ್ನ ಮಾಡ್ಕೊಳ್ತೀವಿ. ಅದೇ ರೀತಿ ಅದು ಬೀಜದಿಂದ ಮಾಡ್ಕೊಳ್ತಕ್ಕಂಥ. ಎರಡನೇದಾಗಿ ಕ್ಲೋನ್ಸ್ ಗಳಿಂದ ಮಾಡ್ಕೊಳ್ತಾ, ಕೊಂಬು ಚಿಗುರುಗಳಿಂದ ಮಾಡ್ತಕ್ಕಂತ ಒಂದು ಪದ್ಧತಿ ಉಂಟು. ಯಾಕಂದ್ರೆ ಈ ರೋಬಸ್ಟ್ ಒಂದು ಕ್ರಾಸ್ ಪಾಲಿನೇಟೆಡ್ ಕ್ರಾಪ್ ಇರುವುದರಿಂದ ನಾವು ಕ್ಲೋನ್ ಇಂದ ಮಾಡಿದ್ದೆ ಆದ್ರೆ ನಾವು ಜಸ್ಟ್ ಅದರದ್ದು ತಾಯಿ ಗುಣವನ್ನು ಹೊಂದಿರತಕ್ಕಂತ ಒಂದು ಬೆಳೆಯನ್ನ ನಾವು ಪಡ್ಕೊಳ್ಬಹುದು. ಏನಪ್ಪ ಅಂದ್ರೆ ಒಂದು ಹೆಚ್ಚು ಬೆಳೆಯನ್ನ ಕೊಡ್ತಕ್ಕಂತ ಒಂದು ಗಿಡವನ್ನ ಸಿಲೆಕ್ಟ್ ಮಾಡಿ ಆ ಒಂದು ಗಿಡದಿಂದ ನಾವು ಕ್ಲೋನ್ಸ್ ಗಳನ್ನ ತಗೊಂಡು ನೆಟ್ಟಿದ್ದೆ ಆದ್ರೆ ಆ ತಾಯಿ ಗುಣವನ್ನು ಹೊಂದಿರತಕ್ಕಂಥದ್ದು. ತಾಯಿ ಗುಣ ಏನೇನಿರುತ್ತೆ ಅಂತ ನೋಡೋದಾದ್ರೆ ಹೆಚ್ಚು ಇಳುವರಿನ ಕೊಡ್ತಾ ಇರಬೇಕು, ರೋಗ ರುಜಿನಗಳಿಂದ ಮುಕ್ತಿ ಆಗಿರಬೇಕು, ಹಾಗೆ ಅದು ಎಲ್ಲ ವಾತಾವರಣಕ್ಕೆ ಹೊಂದಿಕೊಂಡು ಬೆಳೀತಾ ಇರಬೇಕು. ಅಂತ ಗುಣವನ್ನ ಹೊಂದಿರತಕ್ಕಂಥ ಒಂದು ಕ್ಲೋನ್ಸ್ ಗಳನ್ನ ಕೊಂಬು ಚಿಗರ್ಗಳಿಂದ ಮಾಡಿರ್ತಕ್ಕಂಥದ್ದು ಉಂಟು, ಇನ್ನೂ ಮಾಡ್ತಾ ಇದ್ದಾರೆ. ಇದು ಒಂದಾಯ್ತು. ಇನ್ನೊಂದು ಟಿಶ್ಯೂ ಕಲ್ಚರ್ ಇಂದ ಸಹ ನಾವು ಈ ಒಂದು ಬೆಳೆಯನ್ನ ಬೆಳೀತು. ಸಾಮಾನ್ಯವಾಗಿ ಇವು ಎರಡು ಗಿಡಗಳ ಮಧ್ಯೆ ಅಂತರ ಎಷ್ಟಿರಬೇಕಾಗುತ್ತೆ, ಒಂದು ಎಕರೆಗೆ ಎಷ್ಟು ಗಿಡಗಳು ಕೊತ್ತವೆ ಸರ್? ಏನಂತಂದ್ರೆ ಸಾಮಾನ್ಯವಾಗಿ ಅರೇಬಿಕಾವನ್ನ ತಗೊಂಡ್ರೆ ಅದು ಚಿಕ್ಕ ಗಿಡ ಇರುತ್ತೆ, ಅದು 5x5 ಅಥವಾ 6x6 ಒಂದು ಸ್ಪೇಸಿಂಗ್ ಅಲ್ಲಿ ಗಿಡದಿಂದ ಗಿಡಕ್ಕೆ ಅಂತರದಿಂದ ಬೆಳಿಬಹುದು. ಅದೇ ರೀತಿ ರೋಬಸ್ಟಾವನ್ನು ನೋಡೋದಾದ್ರೆ ಅದು ಸಾಮಾನ್ಯವಾಗಿ 10 to 10 ಅದು ದೊಡ್ಡ ಗಿಡ ಇರುತ್ತೆ, 10 feet ಅಂತರ, ಇದು 9 feet ಅಂತರ. ಈಗ ಇತ್ತೀಚೆಗೆ C x R ಅಂತ ವೆರೈಟಿ ಹೇಳ್ತೀವಿ, ಅದು 8x8 ಬೆಳಿತಾ ಇದಾರೆ, 9x9 ಬೆಳಿತಾ ಇದಾರೆ. ಇವು ಸೂಕ್ತವಾಗಿರ್ತಕ್ಕ ಸ್ಪೇಸಿಂಗ್ ಅನ್ನ ನಾವು ಇಟ್ಕೊಂಡ್ ಬಿಟ್ಟು ಆಯ್ಕೆ ಮಾಡಿ ನಾವು ಕಾಫಿಯನ್ನ ಬೆಳಿತಾ ಇದೀವಿ. ಈಗ ಒಂದು ಕಾಫಿ ಗಿಡ ನೆಟ್ಟುವಪ್ಪ, ಸಾಮಾನ್ಯ ಒಳ್ಳೆ ಪ್ರಮಾಣದಲ್ಲಿ ಆ ಗಿಡ ಬೆಳಿತಾ ಇದೆ, ಎಲ್ಲ ಪೋಷಕಾಂಶಗಳು ಕೊಡ್ತಾ ಇದ್ದೀರಿ, ಮತ್ತು ವಾತಾವರಣ ಕೂಡ ಸೂಕ್ತ ಇರುತ್ತೆ, ಎಷ್ಟು ವರ್ಷ ಆ ಗಿಡ ಬದುಕಬಹುದು? ಸೊ ಸಾಮಾನ್ಯವಾಗಿ ಅರೇಬಿಕಾವನ್ನು ನೋಡೋದಾದ್ರೆ 30 to 40 years ಅಷ್ಟು ಬರುತ್ತೆ. ಅಂದ್ರೆ ಅಡಿಕೆ ಮರ ಬೆಳೆದಂಗೆ ಉಳಿದಂಗೆ ಬೆಳೀತಾವೆ, ಬೆಳೆಯುತ್ತೆ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಅದ್ರ ವಯಸ್ಸು ಚೆನ್ನಾಗಿ ಬರುತ್ತೆ. ಅದೇ ರೋಬಸ್ಟಾವನ್ನು ನೋಡಿದ್ರೆ ಚೆನ್ನಾಗಿ ಅಂದ್ರೆ ಹೆಂಗೆ ನೋಡ್ಕೋಬೇಕು ಅಂದ್ರೆ ಚೆನ್ನಾಗಿ ಅಂದ್ರೆ ಸರ್, ನೀವು ಸರಿಯಾದ ರೀತಿಯಲ್ಲಿ ಪೋಷಕಾಂಶ ಒದಗಿಸಬೇಕು. ಪೋಷಕಾಂಶ ಬೇಕು. ಸಾಮಾನ್ಯವಾಗಿ ನಮ್ಮ ಮಣ್ಣಿನ ಗುಣವನ್ನ ಆಧಾರದ ಮೇಲೆ ನಾವು ಶಿಫಾರಸನ್ನು ಕೊಟ್ಟಿಗೆ ಗೊಬ್ಬರ ಕೊಡಬಹುದಾ? ನಾವು ಅರೇಬಿಕಾಗಿ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಏನು ರೆಕಮೆಂಡ್ ಮಾಡ್ತಿದೀವಿ ಅಂದ್ರೆ 2-2.5 kg ಸಾವಯವ ಪದಾರ್ಥವನ್ನ ನಮ್ಮ ಅರೇಬಿಕ ಕಾಫಿಗಳಿಗೆ 2 to 3 years ಕಂಪಲ್ಸರಿ ಹಾಕಕ್ಕೆ ಸಲಹೆ ಮಾಡ್ತೀವಿ. ಒಂದು ಅದೇ ರೋಬಸ್ಟ್ ಆದ್ರೆ 5 kg ಅಷ್ಟು ಸಾವಯವ ಪದಾರ್ಥಗಳನ್ನ ಗಿಡಗಳಿಗೆ ಹಾಕಕ್ಕೆ ಸಲಹೆಯನ್ನು ಮಾಡ್ತೀವಿ. ಅದೇ ರೀತಿ ಈ ರಾಸಾಯನಿಕ ಗೊಬ್ಬರಗಳನ್ನ ಹೇಳೋದಾದ್ರೆ ನಾವು ಮಣ್ಣನ್ನ ಟೆಸ್ಟ್ ಮಾಡಿಯೇ ಹಾಕೋದು ಸೂಕ್ತ ಅಂತ ನಾವು ಶಿಫಾರಸನ ಮಾಡ್ತೀವಿ. ಸುಮಾರು ನಮ್ಮ ಸಂಸ್ಥೆಯಲ್ಲಿ ನಮ್ಮ ಎಲ್ಲ ಪ್ರಯೋಗಶಾಲೆಗಳಿದಾವೆ, ಪ್ರಯೋಗಶಾಲೆಗಳಲ್ಲಿ ನಾವು ಮಣ್ಣನ್ನ ಪರೀಕ್ಷೆ ಮಾಡ್ತಿದೀವಿ. ಸುಮಾರು 1 year ಸರಾಸರಿ 10,000 ಮಣ್ಣನ್ನ ಪರೀಕ್ಷೆ ಮಾಡ್ತೀವಿ. ಅಲ್ಲಿ ನಾವು ಕಾಫಿ ಬೆಳೀತಕ್ಕಂಥ ರೈತರು ಏನಿದ್ದಾರೆ, ಮಣ್ಣನ್ನ ಪರೀಕ್ಷೆ ಮಾಡೋದಕ್ಕೆ ನಮ್ಮ ಪ್ರಯೋಗಾಲಯಕ್ಕೆ ಕಳಿಸ್ತಾರೆ. ಆ ಪ್ರಯೋಗಾಲಯದ ಆಧಾರದ ಮೇಲೆ, ಅವರ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಅವರಿಗೆ ಎಷ್ಟು ಬೇಕು ರಸಗೊಬ್ಬರ, ಎಷ್ಟೆಷ್ಟು ಬೇಕಾಗತ್ತೆ ಅನ್ನೋದನ್ನ ನಾವು ಡೈರೆಕ್ಟ್ ಆಗಿ ಅವರಿಗೆ ಶಿಫಾರಸನ್ನ ಮಾಡ್ತೀವಿ. ಸೊ ಇದನ್ನ ತಿಳ್ಕೊಂಡು ನಮ್ಮ ರೈತರು ತಮ್ಮ ಹೊಲದಲ್ಲಿ ಬೆಳಿಬಹುದು, ತೋಟದಲ್ಲಿ ತುಂಬಾ ಚೆನ್ನಾಗಿ ಬೆಳೀತಾ ಇದ್ದಾರೆ ಸರ್. ಅದೇ ತರ ಹೇಳಬೇಕಂದ್ರೆ ಈ ಒಂದು ಕಾಫಿ ಬೆಳೆ ವಾಣಿಜ್ಯ ಬೆಳೆಯಾಗಿದೆ, ಎಲ್ಲರಿಗೂ ಗೊತ್ತಿದೆ, ದಿನನಿತ್ಯ ನಮಗೆ ಬೇಕು. ಹಾಗಾಗಿ ಕಾಫಿ ಇಲ್ಲದೆ ಜೀವನ ನಡೆಯುದಿಲ್ಲ, ನಮ್ಗೆ ಎಲ್ಲರಿಗೂ ಕಾಫಿ ಬೇಕಾಗಿದೆ, ಟೀ ಬೇಕಾಗಿದೆ. ಅದು ಟೀನು ಕೂಡ ನಮ್ಮ ದೇಶದ ತುಂಬಾ ಮುಂಚೂಣಿಯ ಒಂದು ಪಾನೀಯ, ಅದು ಕೂಡ ಇಲ್ಲ ಅಂದ್ರೆ ಆಗಲ್ಲ. ಕಾಫಿ ಮತ್ತೆ ಟೀ ಇದು ಎರಡು, ಅದಕ್ಕೆ ಕಾಫಿ ಟೀ ಅಂತಾನೆ ಹೇಳ್ಬಿಡ್ತಾರೆ, ಕಾಫಿ ಟೀ ಆಯ್ತಾ ಎರಡು. ಹಾಗಾಗಿ ಡಾಕ್ಟರ್ ಸೈಯದ್ ಅವರೇ, ಕಾಫಿ ಬೆಳೆ ಬಗ್ಗೆ ತುಂಬಾ ಮಾಹಿತಿ ನಮ್ಮ ರೈತರಿಗೆ ಬೇಕಾಗ್ತದೆ. ಈಗ ಸಾಮಾನ್ಯವಾಗಿ ಅವರು ಕಾಫಿ ಬೆಳೆ ಬೆಳೆದ ಮೇಲೆ ಅದಕ್ಕೆ ಮಾರುಕಟ್ಟೆ ಯಾವ ತರ ಇದೆ? ಆಕ್ಚುಲಿ ಸರ್, ಸದ್ಯ ಹೆಂಗ್ ನಡೀತಾ ಇದೆ? ಸದ್ಯದಲ್ಲಿ ಹೇಳೋದಾದ್ರೆ ಇದು ಹೆಚ್ಚಿನ ಒಂದು ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಒಂದು ಮಾರ್ಕೆಟ್ ರೇಟ್ ಇರತಕ್ಕಂಥದ್ದು ಈ ಸಮಯದಲ್ಲಿನೇ. ಅಂದ್ರೆ ಇದು ಇದರದ್ದು ಆಕ್ಚುಲಿ ನಮ್ಮ ಇಂಡಿಯಾದಲ್ಲಿ ಇದರದ್ದು ರೇಟ್ ಫಿಕ್ಸ್ ಆಗಲ್ಲ, ಬೇರೆ ಹೊರದೇಶಗಳಲ್ಲಿ ಫಿಕ್ಸ್ ಆಗೋದು. ಯಾಕಂದ್ರೆ 70% ನಾವೇನು ಬೆಳೆದಿರ್ತಕ್ಕಂಥದ್ದು ಎಲ್ಲ ಎಕ್ಸ್ಪೋರ್ಟ್ ಆಗೋದ್ರಿಂದ ಇದ್ರ ಬೆಲೆಯನ್ನ ಮಟ್ಟದಲ್ಲಿಯೇ ನಿರ್ಧಾರವಾಗುತ್ತೆ. ದೊಡ್ಡ ಬೆಲೆನೇ ಸಿಗಬಹುದಲ್ಲ? ಈಗ ಬೆಲೆ ಸಿಗತ್ತೆ ಸರ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರತಕ್ಕಂಥ ಬೆಲೆ ಸಿಗತ್ತೆ. ಅಂದ್ರೆ ಅಂತಾರಾಷ್ಟ್ರೀಯ ಕರೆನ್ಸಿಯಲ್ಲೇ ಆಗ್ತದಂತಾಯ್ತು ಅಲ್ಲಿ ಆದ್ಮೇಲೆ ಮತ್ತೆ ಅವ್ರದ್ದು ಡಾಲರು ಪೌಂಡು ಈ ತರ. ಹೌದು ಸರ್, ಅವ್ರವ್ರ ದೇಶಕ್ಕೆ ತಕ್ಕಂಗೆ ತಮಗೆ ಬೇಕಾದಂಗೆ ಅವರು ತಗೊಂಡು ಮಾಡ್ಕೊಂಡು ಹೋಗ್ತಾರೆ ವ್ಯವಹಾರ ಮಾಡ್ಕೊಂಡು. ಹೌದು ಸರ್. ಹೇಳ್ಬೇಕಂದ್ರೆ ಮತ್ತಿನ್ನೇನು ಹೇಳಕ್ ಇಷ್ಟಪಡ್ತೀರಿ ಡಾಕ್ಟರ್ ಸೈಯದ್ ಅವರೇ? ಕಾಫಿ ಬೆಳೆ ಬಗ್ಗೆ ಕಾಫಿ ಕಾಫಿ ಕಾಫಿ ಅಂತೇವೆ ನಾವು. ಏನಿಲ್ಲ ಸರ್, ನಮ್ಮ ಬೆಳೆಗಾರರಿಗೆ ವಿನಂತಿ ಏನಪ್ಪ ಅಂದ್ರೆ, ಮೊದಲನೇದಾಗಿ ಸಾವಯವ ಇಂಗಾಲದ ಪ್ರಮಾಣವನ್ನ ನೀವು ಬಳಸಬೇಕು, ತದನಂತರ ಈ ಹೆಚ್ಚು ಲಾಭದಾಯಕ ಕೃಷಿಯನ್ನ ಮಾಡಬೇಕು, ಯಾವ ರೋಗ ರುಜಿನಗಳ ಮುಕ್ತವಾಗಿರಬೇಕು, ಕಾಫಿಯ ಗುಣಮಟ್ಟವನ್ನು ಕಾಪಾಡಬೇಕು. ಹೀಗಾಗಿ ಎಲ್ಲ ನಮ್ಮ ಈ ಸದ್ಯದಲ್ಲಿರ್ತಕ್ಕಂಥ ಅದೇ ರೀತಿಯಾಗಿರ್ತಕ್ಕಂಥ ವಾತಾವರಣದಲ್ಲಿ ಮುಂದಿನ ದಿನಮಾನಗಳಲ್ಲಿ ಕಾಪಾಡಿಕೊಳ್ಬೇಕು ಅಂತ ಹೇಳಿ ನಾನು ಆಶಯನ ವ್ಯಕ್ತಪಡಿಸ್ತಾ ಇದ್ದೀನಿ. ಕಾಫಿ ದಿನನಿತ್ಯ ಬೇಕಾಗ್ತದೆ, ಯಾವಾಗೂ ಕಾಫಿ ಬೇಡಿಕೆ ಇದ್ದೇ ಇದೆ. ಹೌದಲ್ಲ? ಇದ್ದೇ ಇದೆ. ನೀವು ಎಷ್ಟೇ ಬೆಳೆ ಬೆಳೆದ್ರು ಖರೀದಿ ಮಾಡೋರಿದ್ದಾರೆ, ನಮ್ಮ ದೇಶದಲ್ಲಿ ಮಾರುಕಟ್ಟೆಯಲ್ಲಿ ಇಲ್ಲ ಅಂದ್ರು ವಿದೇಶದಲ್ಲಿ ಈ ಬಗ್ಗೆ ತುಂಬಾ ಬೇಡಿಕೆ ಇದೆ. ಬೇಡಿಕೆ ಇದೆ ಸರ್, ಇಲ್ಲಿ ಇನ್ನು ತುಂಬಾ ಬೇಡಿಕೆ ಪೂರೈಕೆ ಮಾಡಕ್ಕೆ ಆಗ್ತಾ ಇಲ್ಲ ಅಂತ ಏನು ಇದೆಯಾ ಅಂದ್ರೆ ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ಹೊಸ ಜನರೇಷನ್ ಏನಾಗ್ತದೆ, ಕಾಫಿಗೆ ಮೋಹಕ್ಕೆ ಒಳಗಾಗ್ತಾ ಇದಾರೆ, ಮೋಹಕ್ಕೆ ಒಳಗಾಗ್ತಾ ಇದಾರೆ, ಕಾಫಿ ಕಪ್ಪೆಗಳು ಬರ್ತಾ ಇದಾವೆ. ಹೌದು. ಹೀಗಾಗಿ ಆಲ್ಮೋಸ್ಟ್ ಜನಗಳು ಏನ್ ಮಾಡ್ತಾ ಇದಾರೆ, ಕಾಫಿಯನ್ನ ಸೇವನೆ ಹೆಚ್ಚೆಚ್ಚು ಮಾಡ್ತಾರೆ. ನಮ್ಮ ಬೆಳೆ ನಮ್ಮ ಪ್ರದೇಶದಲ್ಲಿ ಬೆಳೆಯುದು, ನಿಮ್ಮ ಹೊಲದಲ್ಲೇ ಬೆಳೆಯುದು, ಅದಕ್ಕಾಗಿ ಕಾಫಿಗೆ ನಾವು ಜಾಸ್ತಿ ಮಹತ್ವ ಕೊಟ್ಟರೆ ಏನು ತಪ್ಪಿಲ್ಲ. ನಾವು ವಿದೇಶಿ ಪಾನೀಯಗಳನ್ನು ಕುಡಿತೇವೆ, ಅದಕ್ಕಿಂತ ಇದು ಶ್ರೇಷ್ಠ ಅಲ್ವಾ? ತುಂಬಾ ಶ್ರೇಷ್ಠ. ಹೌದಲ್ಲ, ನಮ್ಮ ರೈತರನ್ನು ಉದ್ಧಾರ ಮಾಡಿದಂಗ ಆಗುತ್ತೆ. ಓ, ತುಂಬಾ ಶ್ರೇಷ್ಠ ಸರ್. ನಮ್ಮ ಆರೋಗ್ಯನು ಕೂಡ ಕಾಪಾಡ್ಕೊಂಡ ಆರೋಗ್ಯವನ್ನು ಕಾಪಾಡ್ಕೊಳ್ಬಹುದು. ಜೊತೆಗೆ ಏನಾಗುತ್ತೆ ಅಂದ್ರೆ, ನಾವು ಕೊಡಿತಕ್ಕಂಥದ್ದು ಈ ಯಾವ ಕೆಮಿಕಲ್ ಅಲ್ಲ, ಬಟ್ ಇದು ನಮ್ಮ ಮಣ್ಣಲ್ಲಿ ಬೆಳೆದಿದ್ದು ಹೆಚ್ಚು ರಸಗೊಬ್ಬರಗಳನ್ನ ಬಳಕೆ ಮಾಡದೆ ಇರತಕ್ಕಂತ ಪಾಣಿ ಅಂತ ಹೇಳಬಹುದು. ಅದೇ ಅದೇ ಅದೇ, ತುಂಬಾ ಸಂತೋಷ ಡಾಕ್ಟರ್ ಸೈಯದ್ ಸಾಹೇಬ್ ನದಾಪರ್, ಪ್ರಸ್ತುತ ಕೊಡಗಿನ ಚಟ್ಟಳ್ಳಿ ಕಾಫಿ ಉಪಸಂಶೋಧನಾ ಕೇಂದ್ರದ ವಿಜ್ಞಾನಿಗಳಾಗಿ ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಕಾಫಿ ಬೆಳೆ ಬೇಸಾಯದ ಬಗ್ಗೆ ಸೂಕ್ಷ್ಮವಾದ ಮಾಹಿತಿಯನ್ನ ನಮ್ಮ ರೈತರಿಗೆ ನೀಡಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಸರ್. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಸೈಯದ್ ಸಾಹೇಬ್ ನದಾಪರ್ ಜೊತೆಗೆ ಸಂಪರ್ಕ ಮಾಡಬೇಕಂತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಕೊಡ್ತೀರಾ? ಎಸ್ ಸರ್, ಕೊಡ್ತೀನಿ. ನನ್ನ ಮೊಬೈಲ್ ಸಂಖ್ಯೆ 9487953336. ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಕಾಫಿ ಬೆಳೆ ಬೇಸಾಯ ಕುರಿತು ಕೊಡಗಿನ ಚಟ್ಟಳ್ಳಿ ಕಾಫಿ ಉಪಕೇಂದ್ರ ವಿಭಾಗದ ಡಾಕ್ಟರ್ ಸೈಯದ್ ಸಾಹೇಬ್ ನದಾಫ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ತಿಪಟೂರು ತಾಲೂಕು ಗೊಲ್ಲರಹಟ್ಟಿಯ ರೇವಣ್ಣ ಹಾಗೂ ಸಂಗಡಿಗರಿಂದ ಭಜನೆ ಪದ. ನಮ್ಮ ಬಿಟ್ಟ ಮೇಲೆ ಪೊಬವಿಲ್ಲ ಪುಣ್ಯ ಪಪವಿಲ್ಲ ಸವಾರು ಕಲಶಂಗಳೋ